ಪರಶುರಾಮ್ ದೊಡ್ಡಮನಿಯವರಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಇದೇ ಬರುವ ಜುಲೈ 8ರಂದು ಇದು ದೇಶಾದ್ಯಂತ ಲೋಕ್ ಅದಾಲತ್ ನಡೀತಾ ಇದೆ. ಅದೇ ರೀತಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಲೋಕ್ ಅದಾಲತ್ ನಡೀಲಿಕ್ಕಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಪರಶುರಾಮ್ ದೊಡ್ಡಮನಿಯವರು ತಮಗೆ ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ಹಂಚಿಕೊತಾ ಇದ್ದಾರೆ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್, ತಮಗೆ ಮತ್ತು ಎಲ್ಲ ಕೇಳುವರಿಗೂ ನಾನು ನಮಸ್ಕಾರ. ಇನ್ನು ನನ್ನ ಮೊಟ್ಟ ಮೊದಲ ಪ್ರಶ್ನೆ ಅಂದರೆ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಮುಖ್ಯ ಉದ್ದೇಶಗಳು ಏನು ಅಂತೀರಿ ಸಂಕ್ಷಿಪ್ತವಾಗಿ? ಸರ್, ನಮ್ಮ ದೇಶ ಮುಕ್ಕಾಲು ಭಾಗ ಹಳ್ಳಿಗಳಿಂದ, ರೈತರಿಂದ, ಕೃಷಿ ಕಾರ್ಮಿಕರಿಂದ, ಆಮೇಲೆ ಕೂಲಿ ಕೆಲಸಗಾರರಿಂದ, ಬಡವರಿಂದ, ಬಹಳಷ್ಟು ಹಳ್ಳಿಗಳಿಗೆ ಮೂಲ ಸೌಲಭ್ಯಗಳೇ ಇರದೇ ಇರುವ ಗ್ರಾಮಗಳಿಂದ ಕೂಡಿರ್ತಕ್ಕಂಥ ದೇಶ. ಹೌದು. ಅದರ ಜೊತೆಗೆ ಜನರು ಈಗ ಭಾಳಷ್ಟು ಹಳ್ಳಿಗಳಲ್ಲಿ ಆಸ್ಪತ್ರೆಗಳಿಲ್ಲ, ರಸ್ತೆಗಳಿಲ್ಲ, ಶುದ್ಧವಾದ ಕುಡಿಯುವ ನೀರಿನ ಶಾಲೆಗಳಿಲ್ಲ, ಕೆಲಸ ಮಳೆಗಾಲದಲ್ಲಿ ಬಿಟ್ಟರೆ ಬೇರೆ ದಿವಸಗಳಲ್ಲಿ ಅವರಿಗೆ ಕೆಲಸ ಸಹಿತ ಸಿಗಲ್ಲ. ಇಂಥ ಒಂದು ಹಲವಾರು ಗಂಭೀರ ಸಮಸ್ಯೆಗಳನ್ನು ನಮ್ಮ ಗ್ರಾಮೀಣ ಭಾಗದ ಜನತೆ ಅನುಭವಿಸ್ತಿದ್ದಾರೆ. ಅದರ ಜೊತೆಗೆ ಎಷ್ಟೋ ಸಾರಿ ನಾವು ರೈತರು ವಿಷಯಗಳಿಗೆ ಬಂದಾಗ ಬೆಳೆ ನಷ್ಟ ಆಯಿತು ಅಂಥೇಳಿ ಪ್ರವಾಹದಿಂದಾಗಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಹಲವಾರು ಉದಾಹರಣೆಗಳು ನಮ್ಮ ಕಣ್ಮುಂದಿವೆ. ಹೌದು. ಈ ಎಲ್ಲ ಸಂಗತಿಗಳನ್ನು ಪರಿಗಣಿಸಿದಾಗ ಅದಕ್ಕೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂತು. ಅದರ ಮುಖ್ಯಸ್ಥರಾಗಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿರ್ತಾರೆ. ಅದರ ಅಧೀನದಲ್ಲಿ ಇಡೀ ದೇಶದ ತುಂಬ ಇರತಕ್ಕಂಥ ಉಚ್ಚ ನ್ಯಾಯಾಲಯಗಳು, ಅಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕರ್ತವ್ಯ ನಿರ್ವಹಿಸುತ್ತೆ. ಅದರ ಮುಖ್ಯಸ್ಥರಾಗಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿರ್ತಾರೆ. ಅದರ ಕೆಳಗಡೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇರುತ್ತೆ. ಅದರ ಮುಖ್ಯಸ್ಥರಾಗಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಿರ್ತಾರೆ. ಅದರ ಸದಸ್ಯ ಕಾರ್ಯದರ್ಶಿಯಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು. ತಾಲೂಕು ಮಟ್ಟದಲ್ಲಿ ಹೇಳೋದಾದರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅದರ ಅಧ್ಯಕ್ಷರಾಗಿರ್ತಾರೆ. ಅದರ ಸದಸ್ಯ ಕಾರ್ಯದರ್ಶಿಗಳಾಗಿ ಸಿವಿಲ್ ನ್ಯಾಯಾಧೀಶರಿರ್ತಾರೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಅದರ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಹೀಗೆ ಇದು ಸರ್ವೋಚ್ಚ ನ್ಯಾಯಾಲಯದಿಂದ ಹಿಡ್ಕೊಂಡು ತಾಲೂಕು ಮಟ್ಟದವರೆಗೆ ಈ ಕಾನೂನು ಸೇವೆಗಳ ಪ್ರಾಧಿಕಾರ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ಜನರಿಗೆ ಈ ಕಾನೂನಿನ ಅರಿವನ್ನು ನೀಡೋದು, ಆಮೇಲೆ ಶಿಕ್ಷಣದ ಬಗ್ಗೆ ಮಹತ್ವವನ್ನು ನೀಡೋದು, ಪರಿಸರವನ್ನು ಉಳಿಸೋದು, ಅವರ ಹಕ್ಕುಗಳ ಬಗ್ಗೆ ತಿಳಿಸೋದು, ಅವರ ಕರ್ತವ್ಯಗಳ ಬಗ್ಗೆ ತಿಳಿಸೋದು, ಕೆರೆಗಳನ್ನು ಸಂರಕ್ಷಣೆ ಮಾಡೋದು, ಉಳಿಸೋದು, ಅದರ ಜೊತೆಗೆ ಅವರಿಗೆ ಬೇಕಾಗ್ತಕ್ಕಂಥ ಏನಾದರೂ ಕೆಲವೊಂದು ವ್ಯಾಜ್ಯಗಳು ಬರ್ತವೆ ಅಥವಾ ಅವರಿಗೆ ಕೆಲವೊಂದು ಸಮಸ್ಯೆಗಳು ಬರ್ತವೆ, ಆ ಸಮಸ್ಯೆಗಳಿಗೆ ಅವರು ಎಲ್ಲಿಗೆ ಹೋಗಬೇಕು ಅಥವಾ ಏನು ಮಾಡಬೇಕು ಅನ್ನೊಂದು ವಿಚಾರಕ್ಕೆ ಸಹಿತ ಗೊತ್ತಿರಲ್ಲ ಅವರಿಗೆ. ಹಾಗಾಗಿ ಇವೆಲ್ಲ ಅವರು ಎದುರಿಸ್ತಕ್ಕಂಥ ದಿನನಿತ್ಯದ ಸಮಸ್ಯೆಗಳಿಗೆ ಅವರು ಅಸಹಾಯಕರಲ್ಲ, ಅವರು ಕಾನೂನು ಯಾವಾಗಲೂ ಅವರಿಗೆ ಬೆನ್ನಿಗಿರುತ್ತೆ ಅನ್ನೋ ಒಂದು ದೃಷ್ಟಿಕೋನದಿಂದ ಈಗ ನಾ ಹೇಳಿದ ಹಾಗೆ ಎಲ್ಲ ಕಡೆಗೆ ಕಾನೂನು ಪ್ರಾಧಿಕಾರವು ತನ್ನ ಕೆಲಸವನ್ನು ನಿರ್ವಹಿಸಿದೆ. ತಾಲೂಕು ಮಟ್ಟದಲ್ಲಿ ಹೇಳೋದಾದರೆ ಈ ತಹಸೀಲ್ದಾರ್ ಕಚೇರಿಯಲ್ಲಿ, ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕಲಿಕೆ ಅಲ್ಲಿ ವಕೀಲರು ನೇಮಿಸ್ಕೊಳ್ತಾರೆ. ನಾವೇ ಇಲ್ಲಿ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕವಾಗಿ ವಕೀಲರು ನೇಮಿಸ್ಕೊಳ್ತಾರೆ. ಅವರು ವಾರಕ್ಕೆ 2 ಸಾರಿ ಕೊಡ್ತಾರೆ ವಕೀಲರು. ಕುಳಿತುಕೊಂಡು ಅಲ್ಲಿ ಜನ ಏನು ಬರ್ತಿರ್ತಾರಲ್ಲ, ತಾಲೂಕು ಕಚೇರಿ ಬರ್ತಿರ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಬರ್ತಿರ್ತಾರೆ, ಮತ್ತು ನಮ್ಮ ನ್ಯಾಯಾಲಯದ ಆವರಣದಲ್ಲಿಯೇ ಅವ್ರಿಗೊಂದು ಕಚೇರಿಯನ್ನು ಇದು ಮಾಡಿರ್ತೀವಿ. ಅಲ್ಲಿ ಜನ ಬಂದ್ರಂದ್ರೆ ಅಲ್ಲಿ ನಾವು ತಾಲೂಕು ಕಾನೂನು ಸೇವಾ ಕೇಂದ್ರಗಳಂತ ಆಗಲೇ ಹಾಕಿ ಲೀಗಲ್ ಏಡ್ ಕ್ಲಿನಿಕ್ಸ್ ಅಂತ ಅವ್ರಿಗೆ ಹಾಕಿರ್ತೀವಿ. ಆಗಲೇ ಅಲ್ಲಿ ಜನ ಬಂದ್ರಂತಂದ್ರೆ ಅವರಿಗೆ ಏನು ಸಮಸ್ಯೆಗಳದವು ಅನ್ನೋದ್ ಬಗ್ಗೆ ಆ ವಕೀಲರಿಗೆ ತಮ್ಮ ಸಮಸ್ಯೆಗಳನ್ನು ಹೇಳಿದ್ರಂತಂದ್ರೆ ಆ ವಕೀಲರು ಅವುಗಳನ್ನೆಲ್ಲ ನೋಡಿ ಈವನ್ ಅವರಿಗೆ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಅರ್ಜಿ ಬರೆಯಕ್ಕೆ ಬರೆದಿದ್ದರೂ ಸಹ ಅವರು ಅದನ್ನು ಸಹಿತ ಅವರು ನೆರವನ್ನು ನೀಡ್ತಾರೆ. ಅಥವಾ ಅವ್ರಿಗೆ ಏನೋ ಒಂದು ಸಮಸ್ಯೆ ಬಂದಿರುತ್ತೆ, ಆ ಸಮಸ್ಯೆಗಳಿಗೆ ಯಾರ ಹತ್ರ ಹೋಗಬೇಕು, ಏನು ಮಾಡಬೇಕು, ಅಥವಾ ಕಾನೂನಿನಲ್ಲಿ ಅವರಿಗೆ ಪರಿಹಾರ ಐತೋ ಅಥವಾ ಇಲ್ಲ ಅನ್ನೋ ವಿಷಯಗಳು ಸಹಿತ ಎಷ್ಟೋ ಮಂದಿಗೆ ಗೊತ್ತಿರಲ್ಲ. ಅಂಥ ನೆರವನ್ನು ಸಹಿತ ನಾವು ನೀಡ್ತೀವಿ. ಆಮೇಲೆ ಅಲ್ಲಿರ್ತಕ್ಕಂಥ ವಕೀಲರಿಗೆ ಯಾರೂ ಒಂದು ಪೈಸೆ ಫೀಸನ್ನು ಕೊಡಬೇಕಾಗಿಲ್ಲ, ಅಂದರೆ ಉಚಿತವಾಗಿ ಉಚಿತವಾಗಿ ಯಾಕಂದರೆ ಅದು ಜನ ಈಗ ಆರ್ಥಿಕ ವೈಸ್ಥಿತಿ ಅಂತಿರ್ತಾರೆ ಅವ್ರು ಏನಂತಂದ್ರೆ ಅವ್ರಿಗೆ ಅಂಥ ಯಾವುದೇ ಸಮಸ್ಯೆಗಳು ಬಂದರೂ ಸಹ ಇದು ತಕ್ಷಣಕ್ಕೆ ಅವ್ರಿಗೆ ಗೊತ್ತಿರ್ತಾ ಅವ್ರು ತಕ್ಷಣ ಹೋಗಿ ವಕೀಲರನ್ನ ನೇಮಿಸ್ಕೊಳ್ತಾರೆ ಅಥವಾ ಬೇರೆ ಬೇರೆ ಏನು ಅವರು ತಮ್ಮ ಇದನ್ನು ಪರಿಹಾರ ಕಂಡುಕೊಳ್ಳೋಕ್ಕೆ ಅವರೇನ ಮಾಡ್ತಿರ್ತಾರೆ. ಆದರೆ ಜನಸಾಮಾನ್ಯನಿಗೆ ಇವು ಯಾವ ಕಲ್ಪನೆಗಳೇನೇ ಇರಕಲ್ಲ, ಅವರಿಗೆ ಏನು ಮಾಡಬೇಕು ಅನ್ನೋದು ಒಂದು ಇವನ್ನು ಅವ್ರ ತಂದೆ ಸತ್ತಾಗ ಅರ್ಜಿಯನ್ನು ಯಾರಿಗೆ ಕೊಡಬೇಕು, ಯಾವ ರೀತಿ ಅರ್ಜಿ ಬರೀಬೇಕು ಅಂತ ಸಹ ಇದು ಗೊತ್ತಿರಲ್ಲ. ಅವ್ರ ಜಮೀನಿಂದ ಸರ್ವೆ ನಂಬರ್ ಸಹಿತ ಗೊತ್ತಾಗಲ್ಲ ಕೆಲವೊಂದು ಸಾರಿ. ಅಂಥ ಅಮಾಯಕ ಜನರು ಬಂದಿರ್ತಾರೆ. ಅದಕ್ಕಾಗಿ ಅವ್ರು ಭಾಳ ಅಂದ್ರೆ ಅವ್ರ ತಂದೆ ಹೆಸರತಿ ಇಂಥವು ಈ ಕಡೆಗೆ ಐತೆ ಅಂತ ಹೇಳ್ತಾರೆ ಅಷ್ಟೇ. ಅಂಥ ವಿಷಯಗಳನ್ನು ಸಹಿತ ಅದೆಲ್ಲರಿಗೂ ಅಂದ್ರೆ ಏನು ಕಾನೂನಿನೊಳಗೆ ಯಾರಿಗೂ ವಂಚಿತರಾಗಬಾರ್ದು. ಅವ್ರು ಯಾವಾಗಲೂ ಕಾನೂನು ನಮ್ಮ ಸೇವಾ ಸಮಿತಿಯಿಂದ, ಕಾನೂನು ಸೇವಾ ಪ್ರಾಧಿಕಾರದಿಂದ ಯಾವಾಗಲೂ ಅವರಿಗೆ ನೆರವನ್ನು ನೀಡುತ್ತಾ ಅವ್ರು ಯಾವಾಗಲೂ ಬೆನ್ನಿಗಿರುತ್ತೋ ಅನ್ನೋ ಒಂದು ಉದಾತ್ತವಾಗಿರುವ ಉದ್ದೇಶದಿಂದ ಎಲ್ಲ ಲೀಗಲ್ ಏಡ್ ಕ್ಲಿನಿಕ್ಗಳಂತ ಎಲ್ಲ ತುಂಬ ದೇಶ ತುಂಬ ಎಲ್ಲ ಮಾಡಿದ್ರು. ಅದಕ್ಕೆ ಜನರು ಬಂದು ಅಲ್ಲಿ ಏನಂತ ತಮ್ಮ ಸಮಸ್ಯೆಗಳನ್ನು ಹೇಳಿದರೆ ಪರಿಹಾರ ಮಾಡ್ಕೊಳ್ಳೋದು, ಇದು ಒಂದು ಹಂತ. ಮತ್ತು ಕಾನೂನಿನಲ್ಲಿ ಜನರಿಗೆ ಸಾಕಷ್ಟು ಈಗಾಗಲೇ ಪರಿಹಾರಗಳಿವೆ, ಈಗ ರೈತರಿರ್ತಾರೆ, ಯಾವುದೇ ಒಂದು ಬೀಜ ಅವರಿಗೆ ಒಂದು ಕಂಪನಿ ಪ್ರಚಾರ ಮಾಡುತ್ತೆ, ನಮ್ಮ ಬೀಜವನ್ನು ನಾವು ಬಳಕೆ ಮಾಡಿದ್ರೆ ಅಂತಂದ್ರೆ ಅದು ಹೆಚ್ಚು ಇಳುವರಿಯನ್ನು ಕೊಡುತ್ತೆ. ಅಥವಾ ಕೀಟನಾಶಕಗಳು ಬಂದ್ರೆ ಅಂತಂದ್ರೆ ಈ ನಮ್ಮ ಔಷಧಿ ಸಿಂಪಡಿಸಿದ್ರೆ ಅದು ಎಲ್ಲ ಕೀಟನಾಶಕಗಳು ಇದಾಗಿ ನಿಮ್ಮ ಬೆಳೆ ಉತ್ತಮವಾಗಿ ಬೆಳೀತೈತಿ, ಹೀಗೆಲ್ಲ ಪ್ರಚಾರ ಮಾಡಿ ಇದು ಮಾಡ್ತಾರೆ. ಅಂಥ ಬೀಜಗಳನ್ನಾಗಲಿ ಔಷಧಿಗಳನ್ನು ಸಿಂಪಡಿಸಿರ್ತಕ್ಕಂಥ ಕೆಲವೊಂದು ಸರಿ ರೈತ ಆ ಬೆಳೆಯೆಲ್ಲ ಸಂಪೂರ್ಣ ನಾಶ ಆಗ್ಬಿಡ್ತು, ಬಿತ್ತಿರ್ತಕ್ಕಂಥ ಬೀಜ ಮೊಳಕೆ ನೋಡೋಂಗಿಲ್ಲ. ಈ ಕಾರಣದಿಂದ ಸಾಕಷ್ಟು ಸಾಲ ಮಾಡಿ ಅಲ್ಲಿ ಬಿತ್ತಿರ್ತಕ್ಕಂಥ ಬೀಜ ಮೊಳಕೆ ಹೊಡೆದಾಗ ರೈತ ಮಾಡ್ತಾನೆ, ಅಸಹಾಯಕನಿಗೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಹಲವಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದಿವೆ. ಅದಕ್ಕೆ ಅಲ್ಲಿಗೆ ರೈತರಿಗೆ ಏನಂತ ಹೇಳಿದ್ರೆ ಅದರಲ್ಲಿಯೂ ಸಹ ನಾವು ಕಾನೂನು ನಿಮ್ಮ ನೆರವಿಗಿದೆ ಅಂತ ನಾವು ಹೇಳೋದಕ್ಕೆ ಅಂಥ ಉದಾಹರಣೆಗಳನ್ನು ಸಾಕಷ್ಟು ನಿಮ್ಮ ಕಾನೂನಿಗೆ ನೆರವಿದೆ ಅಂತ ಹೇಳಕ್ಕೆ ನಾನು ಇವು ಅವರಿಗೆಲ್ಲ ಕಾರ್ಯಕ್ರಮ ಮಾಡ್ತೀವಿ. ಹಳ್ಳಿಗೆ ಇಡೀ ದೇಶ ತುಂಬಿರ್ತಕ್ಕಂಥ ನ್ಯಾಯಾಧೀಶರೇ ಮಾಡ್ತಾರಂದ್ರೆ ಹಳ್ಳಿಗೆ ಪ್ರತಿಯೊಂದು ಹಳ್ಳಿಗೆ ಎಲ್ಲದಕ್ಕೆ ಮಾಡೋಕ್ಕಲ್ಲ ಕನಿಷ್ಠ ಒಂದು ಮಟ್ಟದ ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಲ್ಲಿ ನಿಗದಿಪಡಿಸಿರುತ್ತೆ. ಆ ನಿಗದಿಪಡಿಸಿದೊಳಗೆ ಅತಿ ಕುಗ್ರಾಮಗಳು ಯಾವುದವು, ಅತಿ ಶಿಕ್ಷಣ ವಂಚಿತ ಗ್ರಾಮಗಳು ಯಾವುದವು, ಜನರಿಗೆ ಹೆಚ್ಚಿನ ತಿಳುವಳಿಕೆ ಎಲ್ಲಿ ಬೇಕಾಗುತ್ತೆ ಅಂಥವುಗಳನ್ನು ಆಯ್ದುಕೊಂಡು ನಾವೇನು ಮಾಡ್ತೀವಿ ನ್ಯಾಯಾಧೀಶರ ಮೂಲಕ ಮತ್ತು ವಕೀಲರ ಮೂಲಕವಾಗಿ ಆಮೇಲೆ ತಾಲೂಕು ಮಟ್ಟದ ಅಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳ ಅವರೆಲ್ಲ ಸೇರಿಕೊಂಡು ಅಲ್ಲಿ ಕಾನೂನು ತಿಳುವಳಿಕೆಯನ್ನು ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲಿ ಇಲಾಖೆಯಿಂದ ಇರತಕ್ಕಂಥ ಯೋಜನೆಗಳು ಜನರಿಗೆ ಯಾವ್ಯಾವು ಮತ್ತು ಕಾನೂನಿನಲ್ಲಿ ಯಾವ ರೀತಿ ಅವರಿಗೆ ಬೆಂಬಲ ಇದೆ, ನೆರವನ್ನು ಯಾವ ರೀತಿ ಕೊಡಬಹುದು ಅನ್ನೋದ್ರ ಮೂಲಕವಾಗಿ ವಕೀಲರ ಮೂಲಕ ಮತ್ತು ನ್ಯಾಯಾಧೀಶರ ಮೂಲಕ ಅವರಿಗೆ ಕಾನೂನು ತಿಳುವಳಿಕೆಯನ್ನು ಹಳ್ಳಿ ಹಳ್ಳಿಯಲ್ಲಿ ನಾವು ಮಾಡ್ತೀವಿ. ಈಗ ಗ್ರಾಹಕರ ಕಾನೂನು ಇದೆ, ಅದರಲ್ಲಿ ಇಂತಹ ಪರಿಹಾರಗಳನ್ನು ರೈತರಿಗೆ ಆಗತಕ್ಕಂಥ ತಕ್ಷಣ ಪರಿಹಾರಗಳನ್ನು ಅಥವಾ ಗ್ರಾಹಕನಿಗೆ ಆಗ್ತಕ್ಕಂಥ ವಂಚನೆಗಳು ಮೋಸಗಳು ಅವರು ಅದ್ರ ಬಗ್ಗೆ ಪರಿಹಾರ ಕೊಡೋದು ಅಥವಾ ಕಾನೂನು ಬೇರೆ ಬೇರೆ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಅವರಿಗೆ ಕಾನೂನಿಗೆ ನೆರವು ನೀಡಬೇಕಾಗಿತ್ತು ಅವನ್ನೆಲ್ಲ ನೀಡ್ತೀವಿ. ಇದು ಕಾನೂನು ಅರಿವು ಕಾರ್ಯಕ್ರಮ ಒಂದೆಡೆ ಆದರೆ ಅವ್ರಿಗೆ ಕೆಲವೊಂದು ಸಾರಿ ಬಡವರಿಗೆ ಏನಂತ ಹೇಳಿದ್ರಿಂದ ಅವರು ವಕೀಲರನ್ನು ನೇಮಿಸಿಕೊಂಡು ಆ ಖರ್ಚನ್ನು ಭರಿಸಿಕೊಳ್ಳಿಕ್ಕೆ ಅಸಹಾಯಕರ್ತಾರೆ. ಅದಕ್ಕಾಗಿ ಏನಂತಂದ್ರೆ ಈಗ ಎಲ್ಲ ಜಾತಿ ಜನಾಂಗ ಮತ್ತು ಧರ್ಮದವರಿಗೆ ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವ್ಯಕ್ತಿಗಳಿಗೆ ಮತ್ತು ಎಲ್ಲ ಮಹಿಳೆಯರಿಗೆ ಅವರಿಗೆ ಯಾವುದೇ ಇನ್ಕಮ್ ನೋಡಲಾರ್ದ ಅವ್ರಿಗೆ ಉಚಿತವಾಗಿ ನಾವೇ ವಕೀಲರನ್ನು ನೇಮಿಸಿ ಯಾವುದೇ ಖರ್ಚಿಲ್ಲದೆ ಅವ್ರ ಪ್ರಕರಣಗಳನ್ನು ನಡೆಸಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಮತ್ತು ಬೇರೆಯವರಿಗೆ ಅವರು ವರ್ಷದ ಆದಾಯ 300,000 ಕಡಿಮೆ ಇದ್ರೆ, ಜಾಸ್ತಿ ಇದ್ರೆ ಇಲ್ಲ ಕಡಿಮೆ ಇದ್ರೆ ಅಲ್ಲಿವರೆಗೆ 300,000 ಇದ್ರೆ ಅಂದ್ರೆ ಅವರಿಗೂ ಸಹ ನಾವು ವಕೀಲರನ್ನು ನೇಮಿಸಿ ಅವರಿಗೆ ಯಾವುದೇ ಖರ್ಚಿರಲಾರದೆ ಅವರ ಪ್ರಕರಣಗಳನ್ನು ನಡೆಸಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಇಂಥ ಒಂದು ಅವಕಾಶಗಳದು. ಅದರ ಅರ್ಥ ಏನಂತ ಹೇಳಿದ್ರಿಂದ ನಮ್ಮರೇ ನಾನು ಬಡವದೀನಿ, ನಾನು ವಕೀಲರು ನೇಮಿಸಿಕೊಂಡು ಅವ್ರಿಗೆ ಫೀಸ್ ಕೊಡೋಕ್ಕಾಗಲ್ಲ, ಫೀಸ್ ಕಟ್ಟೋಕ್ಕಾಗಲ್ಲ, ಖರ್ಚು ನಿಭಾಯಿಸೋಕ್ಕಾಗಲ್ಲ ಅಂತ ಯಾರೂ ಅಸಹಾಯಕರಾಗೋದು ಬೇಡ. ಕಾನೂನು ನೆರವು ಅವ್ರ ಬೆನ್ನಿ ಯಾವಾಗಲೂ ಸದಾ ಇರ್ತದೆ ಆ ಉದ್ದೇಶದ. ಅಂದರೆ ಸಾಮಾಜಿಕ ನ್ಯಾಯ ಅನ್ನೋದು ಅದು ಎಲ್ಲರ ಹಕ್ಕು. ಹೌದು, ಅದಕ್ಕೆ ಹಣ ಇರಬೇಕು ಅಂತಿಲ್ಲ. ಇಲ್ಲ, ನಮ್ಮ ಆರ್ಥಿಕ ಮಟ್ಟ ಯಾವುದೇ ರೀತಿಯಿಂದ ಇದ್ರೂ ಕೂಡ ನ್ಯಾಯಾಲಯಗಳು ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತವೆ ಅನ್ನೋದು ಒಂದು ಇದೊಂದು ಉದಾಹರಣೆ. ಹೌದು ಹೌದು ಹೌದು, ಇದು ಒಂದು ಆಶಯ. ಅದರ ಜೊತೆಗೆ ನ್ಯಾಯಾಲಯದಲ್ಲಿರ್ತಕ್ಕಂಥ ಪ್ರಕರಣಗಳ ಬಗ್ಗೆ ಕೆಲವು ಪಕ್ಷಗಾರರು ರಾಜಿ ಮಾಡಿಕೊಳ್ಳಿ ಇಷ್ಟ ಇರ್ತದೆ, ಆದರೆ ನಾನಾಗಿ ಎಲ್ಲಿ ಮೇಲೆ ಬಿದ್ದಮೇ ಹೋದ್ರಂದ ಅವ್ನು ನಾನು ಸೋತನಂತ ತಿಳ್ಕೊಂತಾನಂತ ಕೆಲವರು ಹಿಂಜರಿತಾರೆ, ಜಿದ್ದಾಜಿದ್ದಿ ಇರ್ತಾರೆ ಅವರೊಳಗೆ. ಕೆಲವೊಂದ್ಸರಿ ಏನೋ ಸಂದರ್ಭಕ್ಕೆ ಆಗ್ಬಿಡ್ತಾವೆ, ಬಾಜು ಮನೆಯರಿರ್ತಾರೆ, ಸಂಬಂಧಿಕರಿರ್ತಾರೆ, ಗೆಳೆಯರಿರ್ತಾರೆ, ಯಾವುದೋ ಕಾರಣಕ್ಕೂ ಏನೋ ಒಂದು ಹಂಗೆ ಒಂದು ಸ್ವಲ್ಪ ಬಾಯಿ ಜಗಳ ಆಗಿಬಿಡ್ತದೆ. ಕಾನೂನಿನಲ್ಲಿ ಕೆಲವೊಂದು ಅಪರಾಧಗಳಿಗೆ ಅವು ರಾಜಿ ಮಾಡಿಕೊಳ್ಳಕ್ಕಂಥ ಅವಕಾಶ ಇದೆ ಕಾನೂನಿನಲ್ಲಿ. ಐತೆ ಅದು ಸಿವಿಲ್ ವ್ಯಾಜ್ಯಗಳಿಗೆ ಮಾತ್ರ, ಸಿವಿಲ್ ಎಲ್ಲ ಮಾಡ್ಬೋದು, ಸಿವಿಲ್ ಎಲ್ಲ ಮಾಡ್ಬೋದು. ಸಿವಿಲ್ನಲ್ಲಿ ಅಂತದ್ದೇನಿಲ್ಲ, ನಾನು ಹೇಳೋದು ಕ್ರಿಮಿನಲ್ ಕೇಸ್ನಲ್ಲಿ. ಕ್ರಿಮಿನಲ್ ಕೇಸ್ನಲ್ಲಿ ಕೆಲವೊಂದು ಸಲ ಹೊಡೆದಾಟಿರ್ತಾರೆ, ಕೈಲೆ ಪೈಲೆ ಬಡ್ಕೊಂಡಿರ್ತಾರೆ, ಏನೋ ಬೈದಿರ್ತಾರೆ, ಅದು ಯಾವುದೋ ಒಂದು ಇದರಿಂದ ನಡೆದ್ಬಿಡು, ವಿಷಮಗಳಿಗೆ ನಡೆದ್ಬಿಡ್ತದೆ. ಆದರೆ ಅದನ್ನು ಅವ್ರಿಗೆ ಮುಂದುವರ್ಸೋಕೆ ಇಷ್ಟ ಇರೋಲ್ಲ, ಯಾಕಂದ್ರೆ ಬಾಜು ಮನೆ ಇರ್ತಾರೆ, ದಿನಾಲೂ ನಿತ್ಯ ಅವ್ರ ಮುಖಮುಖ ನೋಡ್ಬೇಕಾಗತ್ತೆ. ಆಮೇಲೆ ಅದನ್ನು ಮರ್ತು ಬಿಟ್ಟಿರ್ತಾರೆ ಅವರು, ಆ ಕ್ಷಣಕ್ಕೆ ಏನಾಗ್ಬಿಟ್ಟದೆ, ಯಾಕಂದ್ರೆ ದುಡಿದ್ಬಿಟ್ಟಿರ್ತಾರೆ, ಅದನ್ನು ರಾಜಿ ಮಾಡ್ಕೊಳ್ಳೋಕೆ ಮನಸ್ಸಿರ್ತೈತಿ, ಆದರೆ ಹೆಂಗೆ ಪ್ರಸ್ತಾಪ ಮಾಡೋದು? ಅದಕ್ಕೆ ನಾವು ಅದನ್ನು ಒಂದು ಏನಂತಂದ್ರೆ ಇಂಥವು ಲೋಕದಲತ್, ಲೋಕದಲತ್ ಮೂಲಕವಾಗಿ ನಾವೇ ಕೋರ್ಟ್ನಲ್ಲಿ ಈ ರಾಜಿ ಮಾಡಿ ಕೇಸ್ ನೋಡಿದ್ಕೊಳ್ಳೋಣ, ಅಲ್ಲಿ ಹಾಕಿರ್ತಕ್ಕಂಥ ಅಪರಾಧದ ಕಲಮಗಳು ಕಾನೂನಿನೊಳಗೆ ರಾಜಿ ಮಾಡಿಕೊಳ್ಳೋಕೆ ಅವಕಾಶ ಇದ್ರೆ ನಾವು ಹೇಳ್ತೀವಿ ಇದು ರಾಜಿ ಮಾಡಿಕೊಳ್ಬೋದು ಅಂತೇಳಿ. ಅವಾಗೇನಾಗುತ್ತೆ, ಅವ್ರಿಗೊಂಚೂರು ಏನಾಗುತ್ತೆ, ಏ ಇಲ್ಲ ಪರವಾಗಿಲ್ಲ ಅಂತ ಅವಾಗ ಮುಂದುವರೆಕ ಅನ್ಕೋತ ಆಯ್ತು ನಾವು ಮಾಡ್ಕೊಳ್ತೀವಿ ಅಂತೇಳಿ. ಅಂಥವು ಎಷ್ಟೋ ಪ್ರಕರಣಗಳು ಸಾಕಷ್ಟು ರಾಜ ಆಗಿಬಿಡ್ತವೆ. ಅವಾಗೇನೋ ತಕ್ಷಣಕ್ಕೆ ಆಗಿರ್ತಕ್ಕಂಥ ಘಟನೆಗಳು ಈಗ ಅವರು ತಮ್ಮ ವಯಸ್ಸನ್ನು ಮರೆತು ಪರಸ್ಪರ ಪ್ರೀತಿಯಿಂದ ವಿಶ್ವಾಸದಿಂದ ಸೌಹಾರ್ದದಿಂದ ಬಾಳಕ್ಕೆ ಅವಕ್ಕೊಂದು ಅವಕಾಶ ಮಾಡಿಕೊಟ್ಟು ಕಾನೂನಿನೊಳಗೆ ಅವಕಾಶ ಇರ್ತದೆ. ಅವೇನು ಗಂಭೀರ ಸ್ವರೂಪದಿರಲ್ಲ. ಅದ್ರ ಜೊತೆಗೆ ಈ ಸಿವಿಲ್ ವ್ಯಾಜ್ಯಗಳಿರ್ತವೆ. ಈಗ ಮನೆ ಮನೆಯಲ್ಲಿ ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ತಂದೆ ತಾಯಿಗಳು ಅವರೆಲ್ಲ ಆಸ್ತಿ ಭಾಗ ಮಾಡಿಕೊಂಡು ಕೇಸ್ ಹಾಕಿರ್ತಾರೆ. ಅಂಥ ಪ್ರಕರಣಗಳನ್ನು ಸಹಿತ ರಾಜಿ ಮಾಡಿಕೊಳ್ಳೋಕೆ ಅವಕಾಶ ಇರ್ತದೆ. ಈಗ ಒಬ್ಬರು ತಂದೆ ಇರ್ತಾನೆ, ತಂದೆ ಕಾಲವಾದ ನಂತರ ಮಕ್ಕಳು ನನಗೆ ಪಾಲು ಬೇಕು ಅಂತ ಹಾಕ್ತಾರೆ, ಅವ್ರಿಗೆ ಕೇಳ್ತಾರೆ, ಅವ್ರವ್ರು ನೋಡಿ ಎಲ್ಲ ಮುಗಿದ ಮೇಲೆ ಕೋಟಿ ಬರ್ತಾರೆ ನಾನು ಎಷ್ಟು ಪಾಲು ಬೇಕಂತೇಳಿ. ಅವ್ರಿಗೆ ಗೊತ್ತಿರ್ತೈತಿ ಒಬ್ಬರು ತಂದೆಗೆ 4-5 ಜನ ಮಕ್ಕಳಿದ್ರಂದ್ರೆ ಸಮನಾಗಿ ಪಾಲು ಬಂದ್ಬಿಡ್ತೈತಿ. ಆದರೆ ಈ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ವ್ಯತ್ಯಾಸ ಏನಿಲ್ಲ, ಎಲ್ಲರಿಗೂ ಸಮಪಾಲು. ಹೌದು ಹೌದು, ಸಮಪಾಲು. ಈ ತಂದೆ ಆಸ್ತಿಲಿ ಎಲ್ಲರಿಗೂ ಸಮಪಾಲು ಬರೋದೇ ಅದು. ಆದ್ರೂ ಅಲ್ಲಿ ಹಂಗಾಗಿ ಅಲ್ಲಿ ಗೊತ್ತಿದ್ದನು ಸಹಿತಿ ಮತ್ತೆ ವ್ಯಾಜ್ಯಾಡೋದಕ್ಕೆ ಯಾಕೆ ವಸ್ತುಸ್ಥಿತಿ ಗೊತ್ತಿರ್ತದೆ ಆದ್ರೂ ಕೂಡ ಮತ್ತೆ ಅಲ್ಲಿ ಒಂದು ವ್ಯಾಜ್ಯ ಕ್ರಿಯೇಟ್ ಮಾಡಿ ಅದನ್ನ ಜಗಳ ಮುಂದುವರ್ಸ್ಕೊಂಡು ಹೋಗೋ ಉದ್ದೇಶನೇ ಇರುತ್ತೆ. ಅವಶ್ಯಕತೆನೇ ಇರಲ್ಲ, ಅವಶ್ಯಕತೆನೇ ಇರಲ್ಲ. ಈಗ ತಂದೆಗೆ ಐದು ಮಕ್ಳು ಇರ್ತಾರಂದ್ರೆ ಒಂದು ಐದು ಅಂಶ ಬಂದ್ಬಿಡ್ತೈತಿ. ಹೌದು, ಐದು ಪಾಲು ಮಾಡೋದು, ಐದು ಪಾಲು ಮಾಡಿ ಒಂದೊಬ್ಬರು ಒಂದು ತೊಗೊಂಡ್ಬಿಡೋದು ಅವ್ರೊಳಗೆ. ಅದನ್ನು ತಗೊಂಡು ಎಷ್ಟೋ ವರ್ಷಗಳ ವ್ಯಾಜ್ಯಾಡಿ ಅಲ್ಲಿ ದುಡಿಯೋದಕ್ಕೆ ಬಿಟ್ಟು ಅಲ್ಲಿ ದುಡಿಮೆ ಆಳು, ಇಲ್ಲಿ ಬಸ್ ಚಾರ್ಜ್ ಕರ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ, ಮತ್ತು ಇಲ್ಲಿ ಊಟ ತಿಂಡಿ ಮಾಡ್ಬೇಕು, ವಕೀಲರು ಫೀಸ್ ಕೊಡ್ಬೇಕು, ಅದು ಎಷ್ಟೆಷ್ಟು ವ್ಯಾಜ್ಯ ಎಲ್ಲೆಲ್ಲಿ ತೊಗೊಂಡೋಗುತ್ತೆ ಗೊತ್ತಿಲ್ಲ. ಅದ್ರ ಜೊತೆ ವೈಯಕ್ತಿಕ ಸಂಬಂಧಗಳೆಲ್ಲ ಸಂಪೂರ್ಣವಾಗಿ ಕಲುಷಿತ, ಕುಟುಂಬಗಳೇ ನಾಶ ಆಗ್ಬಿಡ್ತವೆ. ಯಾಕಂತಂದ್ರೆ ಅವು ವ್ಯಾಜ್ಯದಲ್ಲಿ ಇರೋ ಕಾರಣದಿಂದ ಅದನ್ನ ಯಾರು ಸಾಗುವಳಿ ಮಾಡೋಂಗಿಲ್ಲ, ಒಬ್ಬ ಸಾಗುವಳಿ ಮಾಡ್ತಿದ್ರೆ ಇನ್ನೊಬ್ಬಂಗೆ ಅವಕಾಶ ಕೊಡೋದಿಲ್ಲ. ಹಿಂಗಾಗಿ ಆ ಭೂಮಿಯಲ್ಲಿ ಇವರು ಏನು ತೆಗೆಯುವಂಗಿಲ್ಲ. ಇದ್ರ ಜೊತೆಗೆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಕೂಡ ಹಾಳಾಗೋಗ್ತಾವೆ. ಹೌದು, ಸೌಹಾರ್ದತೆ ಎಲ್ಲ ಸಂಬಂಧಗಳೆಲ್ಲ ಹೋಗ್ಬಿಡ್ತಾವೆ, ಇದಾಗ್ಬಿಡ್ತಾವೆ. ಅದಕ್ಕೆ ಅಂಥ ವ್ಯಾಜ್ಯಗಳನ್ನು ಸಹಿತ ಬಗೆಹರಿಸ್ಕೊಂಬಿಟ್ರಂತಂದ್ರೆ ಅಲ್ಲಿ ಅವರ ನಡುವೆ ಪ್ರೀತಿ ವಿಶ್ವಾಸ ಬೆಳೆದೈತಿ, ಒಗ್ಗಟ್ಟಾಗಿ ದುಡಿದ್ರೆ ಇನ್ನೂ ಹೆಚ್ಚಿನ ಆದಾಯವನ್ನು ಅವ್ರು ಗಳಿಸ್ಬೋದು, ಆಗ್ತಕ್ಕಂಥ ಖರ್ಚನ್ನು ತಡೆಗಟ್ಟಬಹುದು. ಹಾಗೆ ಅಂಥ ವ್ಯಾಜ್ಯಗಳು ಮತ್ತು ಈಗ ಬ್ಯಾಂಕಿನವ್ರಿಗೆ ಕೇಸ್ ಹಾಕ್ತಾರೆ, ಈ ಸಾಲ ತೊಗೊಂಡಿರ್ತಾರೆ ಬ್ಯಾಂಕು, ಹಣಕಾಸು ಸಂಸ್ಥೆಗಳು, ಸೊಸೈಟಿಗಳು, ಆಮೇಲೆ ಖಾಸಗಿ ವ್ಯಕ್ತಿಗಳು ಅವರ ನಡುವೆ ಆ ಸಾಲ ಕೊಡ್ಕೊಳ್ಳೋ ವ್ಯವಹಾರ ಆಗಿರ್ತಾವೆ. ಅಂಥ ವ್ಯಾಜ್ಯಗಳು ಕೋರ್ಟ್ನಲ್ಲಿ ಬರ್ತಿರ್ತಾವೆ. ಅದಕ್ಕೇನಂತ ಹೇಳಿದ್ರಂದ ಈಗ ಹೆಚ್ಚು ಸ್ವಲ್ಪ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವಾಗಲೂ ಸ್ವಲ್ಪ ಉದಾರ ಮನೋಭಾವನೆ ಹೊಂದಿರ್ತಾವೆ. ಅದು ಯಾವಾಗಲೂ ಸಾರ್ವಜನಿಕ ಉದ್ಯಮಿಗಳ ಒಂದಿದು ಉದಾತ್ತವಾಗಿರ್ತ ಆದೇಶಗಳ ಆಶೆಗಳನ್ನ ಇಟ್ಕೊಂಡು ಅವೆಲ್ಲ ಅಸ್ತಿತ್ವ ಬಂದಿರ್ತಾವೆ. ಅವು ರಾಜಿ ಮಾಡ್ಕೊಳ್ಳೋಕೆ ಅವರು ಸ್ವಲ್ಪ ಉದಾತ್ತವಾಗಿರ್ತಂಥ ಉದಾರತೆಯನ್ನು ತೋರಿಸೇ ತೋರಿಸ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ತೆಗೆದುಕೊಂಡಿರ್ತಕ್ಕಂಥ ಸಾಲ ಕೋಟಿ ಬಂದ್ರೆ ಅದಕ್ಕೆ ಒಂದು ಶೆಡ್ಯೂಲ್ ಇರುತ್ತೆ, ಫಿಕ್ಸ್ ಇರ್ತೈತಿ. ಎಷ್ಟು ವಸೂಲಿಗೆ ಸಾಲ ಒಂದು 10 ಲಕ್ಷಕ್ಕೆ ಸಾಲ ಹಾಕಿದ್ರೆ ಎಷ್ಟು ಫಿಕ್ಸ್ ಅನ್ನೋದು, ಅದು ಕರ್ನಾಟಕ ಕೋರ್ಟ್ ಫೀಸ್ ಆ್ಯಕ್ಟ್ನೊಳಗೆ ಅದು ಫಿಕ್ಸ್ ಇರ್ತೈತಿ, ಕೋರ್ಟ್ ಫೀ ಅದನ್ನು ಕಟ್ಟಲೇಬೇಕು. ಅದನ್ನು ಕಟ್ಟಿದ್ರೆ ನಾ ಅಲ್ಲಿ ಸೂಟ್ ರಿಜಿಸ್ಟ್ರ್ ಆಗುತ್ತೆ. ಸೊ ಅದು ನಾಳೆ ಒಂದು ವೇಳೆ ಬ್ಯಾಂಕ್ನ ಗೆದ್ರಂದ್ರೆ ಅದನ್ನು ಯಾರು ಸಾಲ ತೊಗೊಂಡು ಅವರೇ ಕೊಡ್ಬೇಕು. ಹೌದು, ಆ ವಕೀಲರ ಫೀಸನ್ನು ಕೊಡ್ಬೇಕು. ಎಲ್ಲ ಶೆಡ್ಯೂಲ್ ಫಿಕ್ಸ್ ಇರ್ತೈತೆ, ಅಲ್ಲಿ ಖರ್ಚು ಎಷ್ಟು ಮಾಡಿರ್ತಾರೆ ಅದರಲ್ಲಿ ಇದ್ದೇ ಇರ್ತೈತಿ. ಹೌದು, ಅದನ್ನೆಲ್ಲ ಕೊಡ್ಬೇಕಾಗತ್ತೆ. ಈ ಎಲ್ಲವೂ ರಾಜಿ ಮಾಡ್ಕೊಳ್ಳೋದ್ರಿಂದ ಅವರು ಜನತಾ ನ್ಯಾಯಾಲಯದಲ್ಲಿ ರಾಜಿ ಮಾಡ್ಕೊಳ್ಳೋದ್ರಿಂದ ಈಗೇನು ಬ್ಯಾಂಕ್ನೇರ ಅಥವಾ ಹಣಕಾಸು ಸಂಸ್ಥೆಗಳು ಅಥವಾ ಖಾಸಗಿ ವ್ಯಕ್ತಿಗಳು ಸೊಸೈಟಿಗಳು ಏನು ಕೋರ್ಟ್ ಫೀ ಅಂತ ತುಂಬಿರ್ತಾರಲ್ಲ, ನ್ಯಾಯಾಲಯದ ಶುಲ್ಕ ನ್ಯಾಯಾಲಯಕ್ಕೆ ತುಂಬಿರ್ತಾರಲ್ಲ, ಅದನ್ನು ಸಂಪೂರ್ಣ ವಾಪಸ್ ಕೊಡ್ತೀವಿ ಇಲ್ಲಿ. ಆದರೆ ಇಬ್ಬರಿಗೆ ಬೆನಿಫಿಟ್, ಅದು ಒಂದು ಸಮಯ ಉಳಿತು, ಅವರು ಅಲ್ಲಿ ದುಡಿಮೆ ಆದ ನಷ್ಟ ಆಗ ತಪ್ಪು, ಇಲ್ಲಿ ಬಂದು ಖರ್ಚು ಮಾಡ್ಕೊಳ್ಳೋ ತಪ್ಪು, ವಕೀಲರ ಫೀಸ್ ತಪ್ಪಿತು. ಅದ್ರ ಜೊತೆಗೆ ಆ ಬ್ಯಾಂಕ್ನವ್ರಿಗೆ ಏನು ಕೋರ್ಟ್ ಫೀ ಕಟ್ಟಿರ್ತಲ್ಲ ಅದನ್ನು ಇವ್ರು ಕೊಡ್ಬೇಕಿರ್ತಲ್ಲ ಅದು ತಪ್ಪಿತ್ತು. ಅವ್ರಿಗೆ ಬ್ಯಾಂಕಿನವರಿಗೆ ಅದು ವಾಪಸ್ ಬಂತು, ಪ್ಲಸ್ ಇವ್ರಿಗೇನು ಸಾಲ ತೊಗೊಂಡಿದ್ರಲ್ಲ ಅವ್ರಿಗೆ ಅದನ್ನ ಕೊಡ್ಬೇಕಾಯ್ತಲ್ಲ, ಅವರು ಅದು ಉಳಿತದು. ಹೀಗೆ ರಾಜಿ ಮಾಡ್ಕೊಳ್ಳೋದ್ರಿಂದ ಇಷ್ಟೊಂದು ಲಾಭಗಳದಾವ ಅದ್ರ. ಇಷ್ಟೇ ಅಲ್ಲ, ಈ ಕೆಲವೊಂದು ಸಾರಿ ಕ್ರಯದ ಕರಾರು ಪತ್ರ ಆಗಿಬಿಡ್ತದೆ, ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತದೆ. ಒಂದು ನನ್ನ ಜಮೀನೋ ನಿವೇಶನೋ ಮನೆಯೋ ಮಾರ್ತೀನಿ ಅಂತ ಒಪ್ಕೊಂಡಿರ್ತಾರೆ, ಅದು ಯಾವುದೇ ಕಾರಣಕ್ಕೆ ಆಗಿರೋಲ್ಲ. ಅಂಥ ಕೇಸ್ ಬಂದು ಹಾಕ್ತಾರೆ, ನನಗೆ ಈ ಥರ ಕ್ರಯದ ಕರಾರು ಪತ್ರ ಬರ್ಕೊಟ್ರು, ಸೇಲಿಡ್ ಬರ್ಕೊಡ್ತಾ ಇಲ್ಲ ಅಂತ ಕೇಸ್ ಹಾಕ್ತಾರೆ. ಅವರು ಸಹ ಇದೇ ರೀತಿ ಕೋರ್ಟ್ ಫೀ ತುಂಬಬೇಕಾಗತ್ತೆ. ಈ ರೀತಿ ಅವರು ರಾಜಿ ಮಾಡ್ಕೊಳ್ಳೋದ್ರಿಂದ ಅವ್ರೇನು ಕೋರ್ಟ್ ಫೀ ತುಂಬಿರ್ತಾರಲ್ಲ ಅದು ಸಂಪೂರ್ಣವಾಗಿ ವಾಪಸ್ ಕೊಡ್ತೀವಿ ಅವರಿಗೆ ಜನತಾ ನ್ಯಾಯಾಲಯದಲ್ಲಿ ಮಾಡ್ಕೊಂಡ್ರೆ ಅಂತಂದ್ರೆ. ಆಗ ಏನಾಗುತ್ತೆ, ಇವ್ರಿಗಿನ್ನ ಅದಕ್ಕೆ ಕೋರ್ಟ್ ಫೀ ತುಂಬಿದ್ದು ವಾಪಸ್ ಬಂತು, ಇವ್ರಿಗೇನಿರುತ್ತಲ್ಲ ಅದು ವಿರುದ್ಧ ಪಾರ್ಟಿ ಸೋತಿದ್ರೆ ಅವ್ರು ಕೊಡಬೇಕಾಗಿ ಜವಾಬ್ದಾರಿ ಇರುತ್ತಲ್ಲ, ಆ ಅಷ್ಟು ಹಣ ಕೊಡೋದು ಅವ್ರಿಗೆ ತಪ್ಪತ್ತೆ. ಈ ರಾಜಿ ಮಾಡ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಆರ್ಥಿಕವಾಗಿ ಅವರಿಗೆ ಅನುಕೂಲಗಳು ಮತ್ತು ಸಹಾಯಗಳದು. ಅಷ್ಟೇ ಅಲ್ಲ, ಅದರಿಂದ ಏನಂತಂದ್ರೆ ಅವರ ಸಂಬಂಧಗಳು ಸ್ವಲ್ಪ ಒಳ್ಳೆಯ ರೀತಿ ಉಳಿತಾವೆ. ಈ ಬ್ಯಾಂಕ್ನವ್ರು ಕೊಟ್ಟಂದ್ಕೊಳ್ಳೆ ನಾ ಆಯ್ದು ಕೊಡಗಲ್ಲ ಅಂತ ಒಂದು ಇದು ಮಾಡಿದ್ರಂದ್ರೆ ಮುಂದೆ ಅವ್ನು ಎಲ್ಲಿ ಬ್ಯಾಂಕ್ನೇ ಸಾಲ ಸಿಗಲ್ಲ, ಸೊಸೈಟಿಯೇ ಸಾಲ ಸಿಗಲ್ಲ, ಯಾಕಂದ್ರೆ ಅವ್ರು ಬ್ಲ್ಯಾಕ್ ಲಿಸ್ಟ್ನೇ ಬಂದ್ಬಿಡ್ತಾರೆ. ಹೌದು, ಬಂದ ಕೂಡಲೇ ಆಟೋಮೆಟಿಕ್ಲಿ ಅವ್ರ ಹೆಸರು ಎಲ್ಲ ಇದಾಗ್ಬಿಡ್ತೈತಿ, ಹೋದ ಕೂಡಲೇ ಅದೇ ರಿಫ್ಲೆಕ್ಟ್ ಆಗುತ್ತೆ. ಈಗ ಮೊದಲೆಲ್ಲ ಕೈಲಿ ಬರೀತಿದ್ರೆ ಬೇರೆ ವಿಷಯ, ಈಗೆಲ್ಲ ಗಣಕೀಕೃತವೇ ಬಂದಿರೋದ್ರಿಂದ ಅಲ್ಲಿ ಅವ್ರು ಸಾಲ ಕೊಟ್ಕೊಳ್ಳೆ ಅವ್ರು ಬೇರೆ ಯಾರು ಸಾಲ ಕೊಡೋಕ್ಕೋಗಲ್ಲ ಅವ್ರಿಗೆ. ಈ ರೀತಿ ರಾಜಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಅವರು ತಕ್ಷಣ ಕಂತುಗಳಲ್ಲಿ ಒಂದೇ ಸಾಲ ಕಟ್ಬೋದು, ಕೆಲವೊಂದ್ಸರಿ ಬಡ್ಡಿ ಎಷ್ಟೋ ರಿಯಾಯಿತಿ ತೋರಿಸಿರ್ತಾರೆ. ಅದು ಹೆಂಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪಕ್ಕ ಗೈಡ್ಲೈನ್ಸ್ ಇದ್ದೇ ಇರ್ತದೆ ಅವ್ರಿಗೆ, ಅವ್ರು ರಾಜಿ ಮಾಡ್ಕೊಂಡು ಅದು ಕಾನೂನು ಬಿಟ್ಟು ಮಾಡ್ಕೊಳ್ಳೋಲ್ಲ, ಅದನ್ನು ಅವರೆಲ್ಲ ನೋಡ್ಕೊಂಡೆ ಮಾಡ್ತಾರೆ. ಆ ರೀತಿ ಇವರು ಕಂತುಗಳಲ್ಲಿ ಕಟ್ಟೋದ್ರಿಂದ ಅಥವಾ ಒಂದೇ ಸಾಲ ಕಟ್ಟೋದ್ರಿಂದ ಏನಾಗುತ್ತೆ ಅಂದ್ರೆ, ಇವ್ರಿಗೆ ಮತ್ತೆ ಬೇರೆ ಕಡೆ ಸಾಲ ಸಿಗುತ್ತೆ ಅಥವಾ ಅದೇ ಬ್ಯಾಂಕ್ನಲ್ಲಿ ಸಾಲ ಸಿಗುತ್ತೆ. ಇಂಥ ಹಲವಾರು ಪ್ರಯೋಜನಗಳು ಇಲ್ಲೆಲ್ಲ ಆಕವು. ಹಾಗಾಗಿ ಇವರು ಈ ರೀತಿ ಇದ್ರ ಜೊತೆಗೆ ಇನ್ನೂ ನ್ಯಾಯಾಲಯಕ್ಕೆ ಕೆಲವೊಂದ್ಸಲಿ ಕೇಸ್ ಬಂದಿರಲ್ಲ. ಈಗ ನಾನು ಎಕ್ಸಾಂಪಲ್ ಹೇಳಿದೆ, ಈಗ ಬ್ಯಾಂಕಿಂದು ಸೊಸೈಟಿದು ಅಥವಾ ಹಣಕಾಸು ಸಂಸ್ಥೆಗಳಿರ್ಬೋದು ಅಥವಾ ಈ ಇಂಥವೆಲ್ಲ ಇರ್ತಾವೆ, ಅವರಿಗೆಲ್ಲ ಈ ಥರ ಸಾಲ ತೊಗೊಂಡಿರ್ತಾರೆ. ಸಾಲ ತೊಗೊಳ್ಳಾರ್ದಾಗ ಈ ರೀತಿ ತೊಗೊಂಡಾರೋ ಸಾಲ ತೊಗೊಂಡವ್ರು ಅವ್ರು ಕೊಡ್ತಾ ಇಲ್ಲ ಅಂತೇಳಿ ಒಂದು ಅರ್ಜಿ ಕೊಟ್ರ ಅಂತಂದ್ರೆ, ನಾವು ಅದನ್ನು ಪ್ರೀ ಲಿಟಿಗೇಷನ್ ಅಂತ ಕೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಒಂದು ನೋಟಿಸ್ ಕೊಡ್ತೀವಿ, ಅವ್ರು ಬಂದು ಅಲ್ಲೇ ಮಾತಾಡ್ಕೊಂಡು ವ್ಯವಹಾರ ಬಳಸಿದ್ರೆ ಅದಕ್ಕೆ ಕೋರ್ಟ್ನ ಕೇಸ್ ರೆಜಿಸ್ಟ್ ಆಗಲ್ಲ, ಖರ್ಚಿರ್ಲಾರ್ದನ ಮುಗ್ದೋಗ್ಬಿಡ್ತು. ಅವ್ರು ಆ ರೀತಿ ಬಂದು ನಮ್ಗೆ ಇಲ್ಲ ಈ ಪ್ರಕಾರ ಒಂದಿಷ್ಟು ಅವರು ಹಣ ಕೊಟ್ಟು ಅಲ್ಲ ಸರಿ ಮಾಡ್ಕೊಂಡು ಸರಿ ಅದಾಗ್ಬಿಡೋದು, ಇಲ್ಲ ನಮ್ಗೆ ಒಂದಿಷ್ಟು ದಿವಸ ನಮ್ಗೆ ಟೈಮ್ ಬೇಕು ಅಂತ ಅದ ಪ್ರಕಾರ ಅವಾರ್ಡ್ ಮಾಡ್ರಿ ಅಂತ ಹೇಳಿದ್ರಂದ್ರೆ, ಇಬ್ಬರು ಪರಸ್ಪರ ಅರ್ಜಿ ಹಾಕಿದ್ರೆ ಆ ಪ್ರಕಾರ ನಾವು ಅವಾರ್ಡ್ ಮಾಡ್ತೀವಿ. ಅದು ಅವಾರ್ಡ್ ಹೇಗೆ ಅಂತ ಹೇಳಿದ್ರಂದ್ರೆ, ಈ ಕೋರ್ಟ್ನಲ್ಲಿ ಇಬ್ಬರು ಆ ಪ್ರಕಾರ ಇಬ್ರು ನಡ್ಕೊಳ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಒಂದು ಅರ್ಥದೊಳಗೆ ಇಲ್ಲಿ ಇಬ್ರು ಗೆದ್ದಂಗೆ ಆಗ್ತದೆ, ಇಬ್ರು ಗೆದ್ದಂಗ. ಯಾಕಂದ್ರೆ ಇಬ್ರು ಪರಸ್ಪರ ಒಪ್ಪಿದ ಮೇಲೆ ಮತ್ತೆ ಅದನ್ನ ನಾವು ಕೇಳ್ತೀವಿ, ಅವರಿಬ್ಬರು ಪರಸ್ಪರ ಬರೆದು ಹಾಕ್ತಾರೆ ಅದನ್ನು. ಬರೆದ ಮೇಲೆ ಈ ರೀತಿ ರಾಜೀಯ ಕರಾರುಗಳೇನದಲ್ಲ, ನಿಮ್ಗಿಬ್ಬರಿಗೆ ಒಪ್ಪಿ ಆದವಂತೆ ಪ್ರತಿಯೊಂದು ನ್ಯಾಯಾಧೀಶರೇಮನ್ನು ಓದಿ ಕೇಳ್ತಾರೆ ಅವನ್ನ. ಅವ್ರು ಒಪ್ಪಿದ ಮೇಲೆ ಆಮೇಲೆ ಅದನ್ನು ಸಹಿ ಮಾಡಿರ್ತಾರೆ, ಗುರುತಿ ಬಗ್ಗೆ ಎಲ್ಲ ಆಧಾರ್ ಕಾರ್ಡ್ ಇತ್ಯಾದಿಗಳನ್ನು ಕೊಟ್ಟಿರ್ತಾರೆ. ಅವರೆಲ್ಲ ಕರಾರುಗಳನ್ನು ನಾವು ಅವ್ರಿಗೆ ಓದಿ ವಿವರಿಸಿದ ಮೇಲೆ ಮಾತ್ರ ಒಪ್ತಾರೆ ಅವ್ರು. ಆಮೇಲೆ ನಾವು ಅದನ್ನು ನಮಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಹೇಳಿದ ಮೇಲೆ ನಾವು ಅದನ್ನು ಅವರ್ ಮಾಡ್ತೀವಿ. ಸೊ ಅದ ಪ್ರಕಾರ ಅವ್ರು ಇಬ್ಬರು ಒಪ್ಪಿದ್ದದು, ಇಬ್ಬರು ಸೋತಂಗಲ್ಲ, ಇಬ್ಬರು ಗೆದ್ದಂಗ. ಹಂಗೆ ಇಬ್ಬರಿಗೆ ಅಸಮಾಧಾನ ಪ್ರಶ್ನೆ ಬರಂಗಿಲ್ಲ ಅಲ್ಲಿ, ಇಬ್ಬರು ಸಂತೋಷವಾಗಿ ಅವ್ರು ಅದನ್ನು ಒಪ್ಪಿಕೊಂಡಿರ್ತಾರೆ. ಅದನ್ನು ಮಾಡಿದ್ರಲ್ಲ ಅವ್ರು ಯಾರಾದರೂ ಅದನ್ನು ಪಾಲನೆ ಮಾಡೋದು ತಪ್ಪಿದ್ರೆ ಅಂದ್ರೆ ಮಾತ್ರ ಅವರು ಅದನ್ನು ಡೈರೆಕ್ಟಾಗಿ ನ್ಯಾಯಾಲಯದಲ್ಲಿ ಜಾರಿ ಮಾಡೋಕೆ ಅರ್ಜಿ ಹಾಕ್ಬೋದು. ಹಾಗಾಗಿ ಇದು ತುಂಬ ಭಾಳ ಇದ್ರ ಜೊತೆ ಇಷ್ಟೇ ಅಲ್ಲ, ಈಗ ಚೆಕ್ ಕೊಟ್ಟಿರ್ತಾರೆ, ಚೆಕ್ ಬೌನ್ಸ್, ಅದು ಚೆಕ್ ಬೌನ್ಸ್ ಕೇಸು, ಚೆಕ್ ಬೌನ್ಸ್ ಕೇಸು ಸಾಕಷ್ಟು ಇವತ್ತಿಗಂತೂ ವಿಪರೀತ ನ್ಯಾಯಾಲಯದೊಳಗಾಗ್ಬಿಟ್ಟವು. ಅದು ಅಂಥವು ಪ್ರಕರಣಗಳನ್ನು ಇದೇ ಥರ ರಾಜಿ ಮಾಡ್ಕೋಬೋದು. ಅವು ಇನ್ನು ಕೆಲವೊಂದು ಸರಿ ಈಗ ಮನೆ ಒಳಗೆ ಆಸ್ತಿ ವ್ಯಾಜ್ಯ ಇರ್ತೈತಿ, ನಮಗೆ ಪಾಲ್ಕೊಡು ಅಂತ ಹೇಳ್ತಿರ್ತಾರೆ. ಅಲ್ಲಿ ನೀವು ಕೋರ್ಟಿಗೆ ಹೋಗ್ಬೇಕಂತೇನಲ್ಲ, ಇಲ್ಲಿ ನಮ್ಗೆ ಅರ್ಜಿ ಕೊಟ್ರಂತಂದ್ರೆ ನಾವು ಅದನ್ನು ಪ್ರೀ ಲಿಟಿಗೇಷನ್ ಅಂತ ಮಾಡಿ ಅವ್ರು ನೋಟಿಸ್ ಕೊಡ್ತೀವಿ. ಬಂದು ಅವರು ತಮ್ಮ ವ್ಯಾಜ್ಯನ ಆಯಿತು ನಾವು ಭಾಗ ಮಾಡ್ಕೊಂಬಿಡ್ತೀವಿ ಅಂತೇಳಿ ಆ ಪ್ರಕಾರ ಹಾಕಿದ್ರೆ ಅಂದ್ರೆ ಅದನ್ನು ಡಿಗ್ರಿ ಮಾಡಿಬಿಡ್ತೀವಿ. ಅವ್ರು ಒಪ್ಪಿಲ್ಲ ಅಂದ್ರೆ ಮುಂದೆ ಏನಂತಂದ್ರೆ ಅದೇ ಡಿಗ್ರಿಯನ್ನು ತೊಗೊಂಡೋಗಿ ಅವರು ಅದನ್ನು ಭಾಗ ಮಾಡಿಕೊಡಕ್ಕೆ ಸರ್ವೇದರ ಮುಖಾಂತರ ಹೋಗಿ ಎಷ್ಟು 5 ಭಾಗ ಮಾಡ್ಕೊಂಡಿದ್ರು ಅಂದ್ರೆ 5 ಭಾಗಗಳನ್ನಾಗಿ ಗುರುತಿಸಿ ಗಡಿಕಲ್ಲಿ ಹಾಕಿ ಒಂದೊಂದು ಭಾಗವನ್ನು ಅವರು ತೊಗೋಬೋದು. ಆ ಥರ ಇದನ್ನು ಡಿಗ್ರಿಯನ್ನು ಈ ರೀತಿ ಮಾಡೋಕ್ಕೆ ಅವಕಾಶ ಐತಿ. ಇಂಥ ಹಲವಾರು ಸಿವಿಲ್ ವ್ಯಾಜ್ಯಗಳಲ್ಲಿ ಯಾವುದೇ ಇರ್ಬೋದು, ಈ ರೀತಿ ಎಲ್ಲ ಹಲವಾರು ಪ್ರಕರಣಗಳಿರ್ತವೆ. ಈ ಗಂಡ ಅಥವಾ ಹೆಂಡತಿ ರಿಸ್ಟ್ರಿಕ್ಷನ್ ಪಂಜುವಲ್ಲಿ ಹೇಳ್ತಾನೆ, ಇಲ್ಲ ನನ್ನ ಪತ್ನಿ ವಾಪಸ್ ಜೀವನ ಬಂದ್ ಮಾಡಬೇಕು ಅಥವಾ ನನ್ನ ಪತಿ ವಾಪಸ್ ಜೀವನ ನನ್ನ ಜೊತೆಗೆ ಜೀವನ ಮಾಡಬೇಕು ಅಂತ ಕೇಸ್ ಹಾಕ್ತಾರೆ. ಅಥವಾ ತಂದೆ ತಾಯಿಗಳು ಪತ್ನಿ ನನಗೆ ಜೀವನಾಂಶ ಬೇಕಂತ ಹಾಕಿರ್ತಾರೆ. ಸಾಮಾನ್ಯವಾಗಿ ನೋಡಿ ನಾವು ಬರೆದು ಹೆಂಡತಿ ಹೆಂಡತಿ ಏನು ಮಾಡ್ತಾ ಗಂಡನ ವಿರುದ್ಧ ಜೀವನಾಂಶ ಕೇಳ್ತಾರೆ, ಅದು ಕಾನೂನಲ್ಲಿ ಅವಕಾಶ ಇದೆ. ಆಮೇಲೆ ತಂದೆ ತಾಯಿಗಳನ್ನ ಜೋಪಾನ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಆದಾಯ ಇರಲಿಲ್ಲ ಅಂದ್ರೆ ಅವ್ರಿಗಿನ್ನು ಅವ್ರ ವಿರುದ್ಧ ಕೇಸ್ ಹಾಕೋ ಅವಕಾಶಗಳಿದೆ. ಅಂಥವನ್ನು ರಾಜಿ ಮಾಡಿಕೊಳ್ಳೋಕೆ ಅವಕಾಶ ಇದೆ. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಐತಿದೆ, ಅದ್ರ ವಿರುದ್ಧ ಕೇಸ್ ಪ್ರಕರಣ ಇದೆ, ಅವುಗಳನ್ನು ರಾಜಿ ಮಾಡ್ಬೋದು. ಈ ರೀತಿ ರಾಜಿ ಮಾಡೋದ್ರಿಂದ ಒಂದು ಏನಂತಂದ್ರೆ ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಜೀವನಾಂಶ ಇರ್ಬೋದು, ಅಥವಾ ಹೇಳಿದಲ್ಲಿ ಈಗ ಗಂಡ ಅಥವಾ ಹೆಂಡತಿ ನನ್ನ ಸಂಗತಿ ವಾಪಸ್ ಬಂದು ನಮ್ಮ ಜೀವನ ಮಾಡ್ಬೇಕಂತ ಕೇಸ್ ಹಾಕಿದ್ರೆ ಅಂತ, ಈ ರೀತಿ ಮಾಡೋದ್ರಿಂದ ಅಲ್ಲಿ ಎಂತೆಂಥ ಪ್ರಯೋಜನಗಳು ಅಂತಂದ್ರೆ ಇವರು ಗಂಡ ಹೆಂಡತಿ ಜಗಳದಲ್ಲಿ ಅಮಾಯಕ ಮಕ್ಕಳು, ಮುಗ್ಧ ಮಕ್ಕಳು, ಸಣ್ಣ ಇರ್ತವೆ. ಹೌದು, ಅವರು ಇಬ್ಬರು ಬೇರೆ ಬೇರೆ ಇವ್ರ ಜಗಳ ನೋಡ್ಕೊಂಡ್ರೆ ಪಾಪ ಮಕ್ಕಳ ಮೇಲೆ ತುಂಬ ದುಷ್ಪರಿಣಾಮ ಇರುತ್ತೆ. ಆಮೇಲೆ ಇಬ್ಬರು ಬೇರೆ ಆಗಿಬಿಟ್ರಂದ್ರೆ ಮಕ್ಕಳನ್ನ ಯಾರ ಕಡೆ ಕೊಡೋದು? ತಂದೆ ಹತ್ರ ಮಕ್ಕಳನ್ನ ಕೊಟ್ರ ತಾಯಿ ಪ್ರೀತಿ ವಂಚನೆ, ತಾಯಿ ಹತ್ರ ಮಕ್ಕಳನ್ನ ಬಿಟ್ರ ತಂದೆ ಪ್ರೀತಿಯಿಂದ ವಂಚನೆ. ಅದ್ರ ಜೊತೆಗೆ ಅವರು ತಂದೆ ತಾಯಿಗಳಿರ್ತಾರಲ್ಲ, ಮುಪ್ಪಿನ ಅವಸ್ಥೆಯಲ್ಲಿ ನನ್ನ ಮಗಳ ಜೀವನ ಈ ರೀತಿ ಆಯ್ತಲ್ಲ, ನನ್ನ ಮಗನ ಜೀವನ ಈ ರೀತಿ ಆಗ್ಬಿಡಂತ ಅವರೊಂದು ಕೊರಗೋದು. ಹಾಗೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಸಂಗತಿಗಳು ಭಾಳಷ್ಟು ಈ ಕೌಟುಂಬಿಕ ವಿಷಯಗಳಲ್ಲಿ ಕಂಡುಬರ್ತವೆ. ಅದಕ್ಕೆ ಇವನ್ನೆಲ್ಲ ಒಂದು ಪ್ರತಿಷ್ಠೆಯನ್ನು ಅದನ್ನು ಬಿಟ್ಟು, ಈಗ ನಮ್ಮ ಸ್ವಂತ ಮಕ್ಕಳೇ ನಮ್ಮ ಬುದ್ಧಿ ಅವ್ರಿಗೆ ಇರಂಗಿಲ್ಲ, ಹಾಗಾಗಿ ನಾವು ಎಲ್ಲರ ಕಡೆಯಿಂದ ನಾಯಿ ಇದ್ದಂಗೆ ನಿರೀಕ್ಷೆ ಮಾಡ್ಬೇಕು ಅನ್ನೋದನ್ನು ಸ್ವಲ್ಪ ಭಾವನೆಯನ್ನು ಬಿಟ್ಟು ನಾವು ಉದಾರ ಭಾವನೆ ತೋರಿ ಹೊಂದಾಣಿಕೆ ಮನೋಭಾವ ಇಟ್ಕೊಂಡು ಪರಸ್ಪರ ಗೌರವದಿಂದ ಇಟ್ಟು ಬಿಟ್ಟು ಅಂತಂದ್ರೆ ಅಲ್ಲಿ ಏನಂತಾರೆ ನಮ್ಮ ಮಕ್ಕಳನ್ನು ನಾವು ಪ್ರೀತಿ ವಿಶ್ವಾಸದಿಂದ ಕಾಣ್ಬೋದು. ಮಕ್ಕಳಿಗೆ ತಂದೆ ತಾಯಿಗಳ ಪ್ರೀತಿಯಿಂದ ವಂಚನೆ ಆಗೋದನ್ನು ತಪ್ಪತ್ತ? ಮುಪ್ಪಾವಸ್ಥೆಯಲ್ಲಿ ತಂದೆ ತಾಯಿಗಳು ನಮ್ಮ ಕಾರಣದಿಂದ ಅವರು ನೊಂದುಕೊಂಡು ಪಾಪ ಜೀವನ ಬಿಡೋದ. ಹಾಗಾಗಿ ಇಂಥ ಹಲವಾರು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಇದನ್ನು ಸಹಿತ ಒಂದು ವೇದಿಕೆ ಲೋಕದಲ್ಲಿ. ಹಾಗಾಗಿ ಇಂಥ ಕೌಟುಂಬಿಕ ವಿಷಯಗಳನ್ನು ಸಹಿತ ರಾಜಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಇನ್ನು ದೊಡ್ಡಮನೆಯವರೇ, ಈಗ ಬರುವ ಜುಲೈ 8 ಲೋಕ ಅದಾಲತ್ ನಡೀತಾ ಇದೆ ದೇಶದಾದ್ಯಂತ. ಈ ಹಿನ್ನೆಲೆಯೊಳಗೆ ಈಗ ನಿಮ್ಮ ಮಾತುಗಳನ್ನು ಕೇಳಿದ ನಮ್ಮ ಕೇಳುಗರಲ್ಲಿ ಯಾರಾದರೂ ಲೋಕ ಅದಾಲತ್ ಸಂಪರ್ಕ ಮಾಡಬೇಕು, ಅಲ್ಲಿ ತಮ್ಮ ವ್ಯಾಜ್ಯಗಳನ್ನು ಯಾವುದೇ ರೀತಿಯಾಗಿ ಅಂದರೆ ಪರಸ್ಪರ ಚರ್ಚೆ ಮಾಡಿಕೊಂಡು ರಾಜಿ ಸಂಧಾನದ ಮೂಲಕ ವ್ಯಾಜ್ಯಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತ ಬಯಸಿದರೆ ಅವರು ಈ ಕ್ಷಣ ಏನು ಮಾಡಬೇಕು ಅಂತೀರಿ? ಅವರು ತಾವೇ ವಕೀಲರನ್ನು ನೇಮಿಸಿಕೊಂಡು ಈಗಾಗಲೇ ಪ್ರಕರಣಗಳನ್ನು ನಡೆಸ್ತಾ ಇದ್ದರೆ ಆ ವಕೀಲರ ಮೂಲಕವಾಗಿ ಒಂದು ನಮಗೆ ಕೋರ್ಟ್ನಲ್ಲಿ ಈ ರೀತಿಯೇ ನಮ್ಮ ಕೇಸ್ ಇದೆ, ಅದು ಯಾವಾಗ ಇರ್ಬೋದು, ಆಗಸ್ಟ್ಗಿರ್ಬೋದು, ಸೆಪ್ಟೆಂಬರ್ದಾಗಿರ್ಬೋದು, ಉದಾಹರಣೆಗೆ ಹೇಳ್ತಾ ಇದನ್ನು ನಾವು ಅದು ಖಂಡಿತವಾಗಿ ಅವರು ಯಾವ ತಾರೀಕಿಗೆ ಹೇಳ್ತಾರೆ ಇಬ್ಬರಿಗೆ ಅನುಕೂಲವಾಗುವಂಥ ದಿನಕ್ಕೆ ಆ ಕೇಸನ್ನು ತಗೊಂಡು ಇಬ್ಬರನ್ನ ಪರಸ್ಪರ ಮಾತಾಡಿಸ್ತೀವಿ ನಾವು. ಅದು ಮೀಡಿಯೇಟರ್ ಅನ್ಸಿದ ನಮ್ಮಲ್ಲಿದೆ, ವಕೀಲರು ನೇಮಿಸ್ಕೊಂಡು ನುರಿತ ಮತ್ತು ಹಿರಿಯ ವಕೀಲರು ಇದ್ದಾರೆ, ನ್ಯಾಯಾಧೀಶರು ಸ್ವತಃ ಕೂರ್ತಾರೆ ಎಲ್ಲ ನ್ಯಾಯಾಲಯಗಳಲ್ಲಿ ದಿನಾಲು. ಅದಕ್ಕೆ ಕನ್ಸಿಲೇಷನ್ ಮಾಡೋಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ಬಿಟ್ಟು ನಾವು. ಆಮೇಲೆ ನಾವು ಏನಾದ್ರೆ ಈಗ ಧಾರವಾಡದಲ್ಲಿ ಪ್ರಾಪರ್ ಉದಾಹರಣೆಗೆ ಹೇಳೋದಾದ್ರೆ ನಾನೇ ಈಗ 12 ಗಂಟೆಯಿಂದ ದಿನಾಲು ಯಾವುದೇ ಪ್ರಕರಣಗಳಿರ್ಬೋದು ಅವ್ರಿಗೆ ಮಾತಾಡೋಕ್ಕೆ ವೇದಿಕೆಯನ್ನು ನಾನೇ ರೂಪಿಸಿಕೊಟ್ಟಿದ್ವಿ. ನಮ್ಮ ನ್ಯಾಯಾಲಯ ಇರ್ತಕ್ಕಂಥ ನ್ಯಾಯಾಧೀಶರು ಸಹಿತ ಮಾತಾಡ್ತಾರೆ, ಅವ್ರು ಮಾತಾಡೋಕ್ಕೆ ಅವಕಾಶ ಕೊಟ್ಟು ರಾಜಿ ಮಾಡ್ಕೊಳ್ಳೋಕೆ ಅವರಿಗೆ ತುಂಬ ಇದು ಮಾಡಿವಿ. ನಾಳೆ ಇದೇ ಕೇಸ ಇವತ್ತು ಬರ್ತೀರಿ, ಬರ್ರಿ ಮಾತಾಡ್ರಿ, ನಿಮ್ಮ ಪ್ರಕರಣಗಳನ್ನು ರಾಜಿ ಮಾಡ್ಕೊಳ್ಳೋಕೆ ನಾವು ನಿಮ್ಗೇನು ವೇದಿಕೆಯನ್ನು ರೂಪಿಸಿಕೊಡ್ಬೇಕು ರೂಪಿಸಿಕೊಡ್ತೀವಿ. ಹಾಗಾಗಿ ನೀವು ಅಲ್ಲಿವರೆಗೆ ಕಾಯ್ದು ಬೇಡ, ಯಾಕಂದ್ರೆ 8ನೇ ತಾರೀಕಿನವರೆಗಾದ್ರೆ ಸಾಕಷ್ಟು ಜನ ಬಂದ್ಬಿಡಲೇ ರಶ್ ಆಗ್ಬಿಡತಿ. ರಾಜಿ ಆಗ್ತಕ್ಕಂಥ ಕೇಸು ಮನಸ್ಸು ಮಾಡಿದವು ಸಹಿತ ಕೆಲವೊಂದ್ಸಲ ಆ ಟೈಮ್ ಸಿಗಲಾರ ಅಥವಾ ಯಾರೋ ಒಬ್ಬರು ಅನಿವಾರ್ಯ ಕಾರಣದಿಂದ ಬರದೆ ಹೋಗ್ಬಿಟ್ರೆ ಮತ್ತೆ ಅದ ಹಂಗೆ ಉಳ್ಬಿಡುತ್ತೆ. ಅಲ್ಲಿವರೆಗೆ ಕಾಯೋದ್ಬೇಡ ದಯವಿಟ್ಟು. ಅಂದ್ರೆ ಇಲ್ಲಿ ಇಬ್ಬರೂ ಕಕ್ಷಿಗಾರರು ಬರೋದು ಬಹಳ ಮುಖ್ಯ ಆಗ್ತದೆ. ಹೌದೌದು, ಏಕಪಕ್ಷೀಯವಾಗಿ ಇಲ್ಲಿ ಯಾವುದೇ ರಾಜಕೀಯ ನಡೆಯುವುದಿಲ್ಲ, ಇಬ್ಬರು ಇರಲೇಬೇಕಾಗಿರ್ಬೋದು. ಯಾಕಂದ್ರೆ ಅದು ಪರಸ್ಪರ ಅವ್ರು ಒಪ್ಪಿದ ಮೇಲೆ ನಾವು ರಾಜಿ ಮಾಡೋದು. ರಾಜಿ ಅಂದ್ರೆ ಅದೇ ಇಬ್ಬರು ಗೆದ್ದಂಗಲ್ಲಿ ಆ ಥರ ಇಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಜುಲೈ 8ವರೆಗೆ ಕಾಯೋದೇನು ಬೇಕಾಗಿಲ್ಲ. ನಿಮ್ಮ ಕೇಸ್ಗಳು ಯಾವಾಗ ಇರ್ಬೋದು ಬೇಕಾದ್ರೆ ಬದ್ರಿ, ನೀವು ತಕ್ಷಣ ನಾಳೆ ಬೇಕಾ ನಿಮಗೆ ಮಾತುಗಳೇ ರಾಜಿ ಮಾಡ್ಕೊಳ್ತೀರಿ ಮಾಡ್ಕೊಳ್ರಿ, ಇವತ್ತು ಮಾಡ್ಕೊಳ್ರಿ, ನಾಡಿದ್ದು ಮಾಡ್ಕೊಳ್ರಿ, ನಿಮ್ಗೆ ಯಾವಾಗ ಅನುಕೂಲ ಅವ್ತಾ ಬರ್ರಿ. ನೀವು ಅಲ್ಲಿವರೆಗೆ ಕಾಯೋದ್ಬೇಡ, ನಿಮ್ಮ ಆದಷ್ಟೆಲ್ಲ ನಿಮ್ಗೆ ನಾವು ಯಾವಾಗಲೂ ಬೆಂಬಲವಾಗಿರ್ತೀವಿ. ನಿಮಗೆ ನಾವು ಅಲ್ಲಿವರೆಗೆ ನಿಮ್ಗೆ ಕಾಯಿಸಂಗಿಲ್ಲ. ನಿಮ್ಮ ರಾಜಿ ಮಾಡ್ಕೊಂಡಿದ್ದು ಬೇಗನೆ ನೀವು ಯಾವಾಗ ಬೇಕಾದ್ರೂ ರಾಜಿ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ದಿನಾಲು ಈಗಂತೂ ದಿನಾಲು 12 ಗಂಟೆಯಿಂದ ನಾವು ಕೂಡ್ತೀವಿ. ನೀವು ಬರ್ರಿ ಯಾವಾಗಾದ್ರೂ ಬರ್ರಿ, ನೀವು ವಕೀಲರ ಮುಖಾಂತರ ಅವ್ರು ಕೂಡ ಮಾಡಿಸ್ತೀವಿ. ಇದು ನಿರಂತರವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ ನಡೀತದೆ. ಸಾಮಾನ್ಯ ಸಾಂಕೇತಿಕವಾಗಿ ವರ್ಷದಲ್ಲಿ ಯಾವುದೋ ಒಂದು ದಿವಸ ಒಂದು ಒಂದು ಮೇಳದ ತರ ಆದ್ರೆ ನಿರಂತರವಾಗಿ ಎಲ್ಲ ಕಡೆ ತಾಲೂಕಾ ಮಟ್ಟದಿಂದ ಜಿಲ್ಲಾ ಕೇಂದ್ರಗಳಲ್ಲಿ ರಾಜಧಾನಿಯಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ನಿರಂತರವಾಗಿ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸತತವಾಗಿ ನಡೀತಾ ಇರ್ತದೆ. ಅಲ್ಲಿ ಸತತವಾಗಿ ನಡೀತಾ ಇರ್ತದೆ. ಯಾವುದು ಆಮೇಲೆ ಯಾರಾದ್ರೂ ರಾಜ ಇರೋದ್ರ ಮೊದಲು ಅವ್ರನ್ನ ಕರೆಸಿಬಿಡ್ತಾರ, ಮೊದಲು ಕರೆಸಿ ಮೊದಲು. ಯಾಕಂದ್ರೆ ಪಾಪ ಅವ್ರ ಸಂಬಂಧಗಳು ಮತ್ತೆ ಹೊಂದಾಣಿಕೆ ಆಗಿರ್ತವೆ. ನಾವು ಅದನ್ನ ಇದು ಮಾಡಕ್ಕೆ ಇಷ್ಟಪಡಲ್ಲ. ಬೇಗ ಅವ್ರ ಸಂಬಂಧಗಳು ಚೆನ್ನಾಗಿರಲಿ, ಅವ್ರು ಖುಷಿಯಾಗಿರಲಿ, ಸಂತೋಷವಾಗಿರಲಿ, ಅದಕ್ಕೆ ರಾಜ ಮಾಡ್ಕೊಂಡ್ಲ ಮೊದಲು ಅದನ್ನ ಮುಗಿಸ್ಕೊಂಡು ಹೋಗ್ರಿ ಅಂತ ಕೇಳ್ಬಿಡ್ತು ನಾವು. ಹಾಗೆ ನಾವು ಅದಕ್ಕೆ ಎನ್ಕರೇಜ್ ಮಾಡ್ತೀವಿ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ತುಂಬಾ ಸಂತೋಷ. ಪರಶುರಾಮ್ ದದ್ಮುನಿಯವರೇ, ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿ ಮತ್ತು ಧಾರವಾಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿ ಇದುವರೆಗೆ ಈ ಲೋಕ ಅದಾಲತ್ ಅಂದ್ರೇನು, ರಾಜಿ ಸಂಧಾನಗಳು ಎಷ್ಟು ಮುಖ್ಯ, ಮತ್ತೆ ರಾಜಿ ಸಂಧಾನಗಳ ಮುಖಾಂತರ ಬಹಳ ವರ್ಷಗಳಿಂದ ವ್ಯಾಜ್ಯದಲ್ಲಿ ತೊಡಗಿಕೊಂಡಿರುವಂತಹ ಕಕ್ಷಿಗಾರರ ಮಧ್ಯದ ಸಂಬಂಧಗಳನ್ನು ಮತ್ತೆ ಪುನರ್ ನಿರ್ಮಿಸೋದು, ಅದರ ಜೊತೆಗೆ ಯಾವುದೇ ಮಾನಸಿಕ ಹಿಂಸೆ ಇಲ್ಲದೆ ಸಾಮಾನ್ಯತರವಾಗಿ ಯಾವುದೇ ಚಿಂತೆ ಇಲ್ಲದೆ ಅವರು ಜೀವನ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಯಾವ ರೀತಿ ಈ ಲೋಕ ಅದಾಲತ್ಗಳು ಸಹಾಯ ಮಾಡ್ತವೆ, ಜನತಾ ನ್ಯಾಯಾಲಯಗಳು ಸಹಾಯ ಮಾಡ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಡ್ರಿ. ತಮ್ಮ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು, ಇಂಥದ್ದೊಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ರಿ. ಅದಕ್ಕೆ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ. ಮತ್ತು ಎಲ್ಲರೂ ಜನರು ಸಮಸ್ಯೆಗಳಿರ್ತಕ್ಕಂಥ ಜನರು ದಯವಿಟ್ಟು ಈ ಸದಾವಕಾಶ ಪಡ್ಕೊಂಡ್ರೆ ಅವ್ರ ಜೀವನ ಒಳ್ಳೇದಾಗದ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಜುಲೈ 8ರಂದು ನಡೆಯಲಿರುವ ಲೋಕ ಅದಾಲತ್ ಕುರಿತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪರಶುರಾಮ್ ದೊಡ್ಮನಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಅರುಣ್ ನಾಯಕ್, ನೆರವು ನವೀನ್ ಮಹಾಲೆ. ಇನ್ನು ಮುಂದೆ ಕೇಳ್ರಿ, ಜಮಖಂಡಿ ತಾಲೂಕು ನಾವಲಗಿಯ ವಿಶ್ವನಾಥ ವಿಠಲ ದೇವದಾಸ ಗುಮೇಳದವರಿಂದ ಸಂಬಾಳವಾದನ ಆರು ಮಾತ್ರ ದೃಪದ ತಾಳ. We'll be right back. ಇದುವರೆಗೆ ಜಮಖಂಡಿ ತಾಲೂಕು ನಾವಲಗಿಯ ವಿಶ್ವನಾಥ ವಿಠ್ಠಲ ದೇವದಾಸಾಗು ಮೇಳದವರಿಂದ ಸಂಬಳ ವಾದನ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಕೇಳಿ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ. ಗದಗ ಮಾರುಕಟ್ಟೆಯೊಳಗೆ ಕಡಲೆಕಾಳು ಎವರೇಜ್ ಕನಿಷ್ಠ ಬೆಲೆ 4049, ಗರಿಷ್ಠ ಬೆಲೆ 4800. ಅಲಸಂದೆ ಕೌಪಿಯ ಓಲ್ 7000. ಹೆಸರುಕಾಳು 4865 8000. ನೆಲಗಡಲೆ ಶೇಂಗಾ ಗೆಜ್ಜೆ 5719 7494. ಹುರುಳಿಕಾಳು ಓಲ್ 4000. ಜೋಳ ಬಿಳಿಜೋಳ 1900 4728. ಕುಸುಬೆ ಬೆಲೆ ಸಾಫ್ಲವರ್ 1100 ಕನಿಷ್ಠ, ಗರಿಷ್ಠ ಬೆಲೆ 4052. ಮಡಿಕೆ ಕ್ವಿಂಟಾಲ್ಗೆ 7800 ಬೆಲೆ. ಸೂರ್ಯಕಾಂತಿ ಸೂರ್ಯಪಾನ ಕನಿಷ್ಠ 4100, ಗರಿಷ್ಠ ಬೆಲೆ ಕೂಡ 4100. ಗೋಧಿ ಬಿಳಿ 1900 4259. ಇನ್ನು ಬಾಗಲಕೋಟೆ ಮಾರುಕಟ್ಟೆಯೊಳಗೆ ನೆಲಗಡಲೆ ಶೇಂಗಾ ಗೆಜ್ಜೆ 4070 7380 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1962 2093 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ ಕನಿಷ್ಠ 4109, ಗರಿಷ್ಠ ಬೆಲೆ 4735 ರೂಪಾಯಿ. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯೊಳಗೆ ಕಡಲೆಕಾಳು ಜವಾರಿ 4926 5062. ಉದ್ದಿನಕಾಳು 3970, ಗರಿಷ್ಠ ಬೆಲೆ 6911. ಹೆಸರುಕಾಳು 4200, ಗರಿಷ್ಠ ಬೆಲೆ 6912. ಜೋಳ ಬಿಳಿಜೋಳ ಕನಿಷ್ಠ 4026, ಗರಿಷ್ಠ 4280. ಬಾಗಲಕೋಟೆ ಹುಬ್ಬಳ್ಳಿ ಮಾರುಕಟ್ಟೆಯೊಳಗೆ ಈರುಳ್ಳಿ ಬೆಲೆ ಪೂನಾ 400 2000. ಈರುಳ್ಳಿ ತೆಲಗಿ 200 1500. ಆಲೂಗಡ್ಡೆ ಹುಬ್ಬಳ್ಳಿ ಮಾರುಕಟ್ಟೆಯೊಳಗೆ ಕನಿಷ್ಠ ಬೆಲೆ 1350, ಗರಿಷ್ಠ ಬೆಲೆ 1550. ಸೋಯಾಬೀನ್ ಕನಿಷ್ಠ 4449, ಗರಿಷ್ಠ ಬೆಲೆ 5000. ಇದಾಗಿತ್ತು ಇಂದಿನ ಗದಗ ಹಾಗೂ ಬಾಗಲಕೋಟೆ ಹುಬ್ಬಳ್ಳಿ ಮಾರುಕಟ್ಟೆಯ ಪ್ರತಿ ಕ್ವಿಂಟಲಿನ